ಮೊದಲನೇದಾಗಿ ವಾತಾವರಣ ಅಂತಂದ್ರೆ ನಾವು ಇಂಗ್ಲಿಷ್ ಅಲ್ಲಿ ವೆದರ್ ಅಂತ ಕರಿತೀವಿ ಸರ್. ವೆದರ್ ಅಂತಂದ್ರೆ ಆ ಒಂದು ಸ್ಥಳದಲ್ಲಿ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಭೌತಿಕ ಅಂಶಗಳು ಏನಿರ್ತವಲ್ಲ ಅದಕ್ಕೆ ನಾವು ವಾತಾವರಣ ಅಂತ ಇರ್ತೀವಿ. ಅಂದ್ರೆ ಇನ್ ಎ ಪರ್ಟಿಕ್ಯುಲರ್ ಪ್ಲೇಸ್ ಅಂಡ್ ಪರ್ಟಿಕ್ಯುಲರ್ ಟೈಮ್ ಏಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದ್ರೆ ಟೆಂಪರೇಚರ್ ಇರ್ಬೋದು, ಆರ್ಎಚ್ ಇರ್ಬೋದು, ಗಾಳಿ ಇರ್ಬೋದು, ಇವೆಲ್ಲ ಹೇಳ್ತಲ್ಲ ಸರ್ ಭೌತಿಕ ಅಂಶಗಳಂತ ಏನ್ ಹೇಳ್ತೀವಲ್ಲ ಫಿಸಿಕಲ್ ಫ್ಯಾಕ್ಟರ್ಸ್, ಇವುಗಳನ್ನ ಆ ಒಂದು ಸಮಯದಲ್ಲಿ ಆ ಒಂದು ಸ್ಥಳದಲ್ಲಿ ಇರ್ತಕ್ಕಂಥದ್ದಕ್ಕೆ ನಾವು ವೆದರ್ ಅಥವಾ ವಾತಾವರಣ ಅಂತ ಕರಿತೀವಿ. ಇನ್ನು ಹವಾಮಾನ ಅಂತಂದ್ರೆ ಕ್ಲೈಮೇಟ್ ಸರ್, ಕ್ಲೈಮೇಟ್. ಸೊ ಕ್ಲೈಮೇಟ್ ಅಂದ ತಕ್ಷಣ ನಾವು ಓವರ್ ಆಲ್ ಹೇಳ್ತೇವೆ ಸರಾಸರಿ ಆ ಒಂದು ಬದಲಾವಣೆ ಏನಾಗಿರುತ್ತೆ, ಆ ಒಂದು ಭೌತಿಕ ಏನು ಅಂಶಗಳಲ್ಲಿ ಬದಲಾವಣೆ ಏನಾಗ್ತದೆ ಅನೇಕ ವರ್ಷಗಳಿಂದ ಆಗಿರ್ಬೋದು, ಅದಕ್ಕೆ ನಾವು ಹವಾಮಾನ ಅಂತ ಹೇಳ್ತೀವಿ. ಸೊ ಹವಾಮಾನ ಬದಲಾವಣೆ ಅಂದ ತಕ್ಷಣ ಈ ಒಂದು ಅನೇಕ ವರ್ಷಗಳಿಂದ ಏನು ವೆದರ್ ಚೇಂಜಸ್ ಆಗಿರುತ್ತೆ ಅದರಿಂದ ಏನ್ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ನಾವು ಹವಾಮಾನ ವೈಪರೀತ್ಯ ಅಂತ ಕರಿತೀವಿ. ಇದಕ್ಕೆ ಕಾರಣ ಅನೇಕಗಳಿದೆ ಸರ್ ಆಕ್ಚುಲಿ. ಸೊ ಇದಕ್ಕೆ ಮಾನವನಿಂದ ಆಗಿರ್ತಕ್ಕಂಥ ಕೆಲವೊಂದು ತಪ್ಪುಗಳಾಗಿರ್ಬೋದು ಅಂತಂದ್ರೆ ನಾವು ಮ್ಯಾನ್ ಮೇಡ್ ಕಾಸಸ್ ಅಂತ ಕರಿತೀವಿ ಸರ್. ಆಮೇಲೆ ನ್ಯಾಚುರಲ್ ಕಾಸಸ್ ಅಂತ ಹೇಳ್ತೀವಿ. ಏನೋ ಈಗ ವಾತಾವರಣದಿಂದಾಗಿನೂ ಸಹಿತ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಆಗಿರ್ಬೋದು. ಈಗ ನೈಸರ್ಗಿಕ ಅಂದ ತಕ್ಷಣ ಕೆಲವೊಮ್ಮೆ ಈ ಜ್ವಾಲಾಮುಖಿ ಬರುತ್ತೆ ಸರ್, ಸುನಾಮಿಗಳು ಬರ್ತವೆ. ಅಂದ್ರೆ ಮನುಷ್ಯನಿಂದ ತಡೀಲಿಕ್ಕೆ ಆಗ್ಲಿಕ್ಕಿಲ್ಲ, ನೈಸರ್ಗಿಕ ವಿಕೋಪಗಳಿಂದ ಏನಾಗ್ತದಲ್ಲ ಸರ್ ಅವುಗಳಿಂದ ನಾವು ತಡೆಯಕ್ಕಾಗಲ್ಲ. ಅವುಗಳಿಂದ ಏನಾದರೂ ವಾತಾವರಣದಲ್ಲಿ ಬದಲಾವಣೆ ಆದ್ರೆ ಅವಕ್ಕೆ ಮಾನವನಿಂದ ತಡೆಯೋದಕ್ಕಂತೂ ಆಗುದಿಲ್ಲ, ಅದು ನಿಸರ್ಗದಲ್ಲಿ ಆಗ್ತಕ್ಕಂಥದ್ದು. ಮ್ಯಾನ್ ಮೇಡ್ ಅಂತ ಏನ್ ಹೇಳದ್ನಲ್ಲ, ಮಾನವನಿಂದ ಆಗಿರ್ತಕ್ಕಂಥದ್ದು ಯಾವ ರೀತಿಯಿಂದ ವಿಕೋಪಗಳು ಆಗಿರುದ ಅಂತಂದ್ರೆ, ಮೊದಲಿಗೆ ನಾವು ಕಾರ್ಖಾನೆಗಳನ್ನ ಶುರು ಮಾಡಿದ್ವಲ್ಲ ಸರ್, ಕಾರ್ಖಾನೆ ಶುರು ಮಾಡ್ಲಿಕ್ಕೆ ನಮಗೆ ಇದು ಬೇಕಾಗಿತ್ತು, ಏನು ಇಂಧನ ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕಾಗಿತ್ತು. ಎಲೆಕ್ಟ್ರಿಸಿಟಿ ಬೇಕು ಅಂತಂದ್ರೆ ನಾವು ಕಲ್ಲಿದ್ದಲನ್ನ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಕಲ್ಲಿದ್ದಲನ್ನ ಉರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ನಾವು ಎನರ್ಜಿ ಪ್ರೊಡಕ್ಷನ್ಗೆ, ಅನಿಲಗಳೇನು ಬರ್ತಾವ ನೋಡಿ ಸರ್, ಇಂಗಾಲದ ಡೈಆಕ್ಸೈಡ್ ಇರ್ಬೋದು, ಸಲ್ಫರ್ ಕಾರ್ಬನ್ ಡೈಆಕ್ಸೈಡ್ ಮೊದಲನೇದಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಇತರ ಅನಿಲಗಳು ಸಹಿತ ಅನೇಕ ವರ್ಷಗಳಿಂದ ಈ ಕಾರ್ಖಾನೆ ಯಾವಾಗ ಶುರುವಾಯಿತು ಅವಾಗಿಂದ ಆಲ್ಮೋಸ್ಟ್ ಒಂದು ಸರಾಸರಿ 100 ವರ್ಷ ಅಂತೂ ಆಗಿರ್ಬೇಕು ಸರ್ ಈಗ. ಸೊ ಸರಾಸರಿ ಅಲ್ಲಿಂದ ಇಲ್ಲಿವರೆಗೂ ಕಾರ್ಖಾನೆಗಳು ಎಷ್ಟು ಉತ್ಪಾದನೆ ಆಗಿರ್ಬೇಕು, ಎಷ್ಟರ ಮಟ್ಟಿಗೆ ಅನಿಲಗಳು ನಮಗೆ ಶೇಖರಣೆ ಆಗಿ ವಾತಾವರಣದಲ್ಲಿ ಸಾಂದ್ರತೆ ಸಿಕ್ಕಾಬಟ್ಟೆ ಆಗಿ ಎಷ್ಟು ಸಾಂದ್ರತೆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ವಾತಾವರಣದಲ್ಲಿದ್ರೆ ತಡ್ಕೋಬಹುದು ಅನ್ನೋದು ಒಂದು ಪರೀಕ್ಷೆ ನಡೀತದೆ ಸರ್. ಸೊ ನಮಗೆ ಸೊ ನಾರ್ಮಲ್ ಆಗಿ 390 ಪಿ ಪಿ ಎಂ ತನನು 95 ಪಿ ಪಿ ಎಂ ತನನು ತಡ್ಕೊಳ್ಳೋ ಶಕ್ತಿ ಇದೆ ಏನು ವಾತಾವರಣದಲ್ಲಿ. ಈಗೇನಾಗಿದೆ ಅಂದ್ರೆ ಪ್ರಸಕ್ತ ಸಾಲಿನಲ್ಲಿ ಇಲ್ಲಿ ಇವತ್ತಿನವರೆಗೂ ಹೇಳ್ಬೇಕಂತಂದ್ರೆ 415 ಪಿ ಪಿ ಎಂ ಕಾರ್ಬನ್ ಡೈಆಕ್ಸೈಡ್ ಆಗಿದೆ, ಸಾಂದ್ರತೆ ಇದೆ. ಈ ವಾತಾವರಣದಲ್ಲಿ ಉಷ್ಣ ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ. ಅದು ಯಾಕೆ ಆಯ್ತು ಅಂದ್ರೆ ಈ ಅನಿಲಗಳೆಲ್ಲ ಸೇರ್ಕೊಂಡ್ಬಿಟ್ಟು ಗಾಳಿಯಲ್ಲಿ, ಗಾಳಿನಕ್ಕಿಂತ ಇವುಗಳ ಅನಿಲಗಳ ಅಂದ್ರೆ ತೂಕ ಅಂತ ಹೇಳ್ತೀವಿ ನಾವು, ಸ್ಪೆಸಿಫಿಕ್ ಗ್ರಾವಿಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಮೇಲೆ ತೇಲಾಡ್ತಿರ್ತವೆ. ಯಾವಾಗ ನಮಗೆ ಸೂರ್ಯನ ಕಿರಣಗಳು ಬೆಳಗ್ಗೆ ಸೂರ್ಯನ ಕಿರಣಗಳೇನು ಬರುತ್ತಲ್ಲ ಸರ್, ಅದು ಭೂಮಿಗೆ ತಾಕಿ ಭೂಮಿಯ ತಾಪಮಾನ ಜಾಸ್ತಿ ಆಗುತ್ತೆ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಭೂಮಿಯ ತಾಪಮಾನ ಜಾಸ್ತಿ ಆಗ್ಬೇಕು ಯಾಕಂತಂದ್ರೆ ಈ ಗಿಡಗಳು ಹೀರ್ಕೊಳ್ಬೇಕಲ್ಲ ಸರ್ ಟೆಂಪರೇಚರ್, ಉಷ್ಣತೆ ಹೀರ್ಕೊಂಡಿರ್ತಾನೆ ಬೆಳವಣಿಗೆ ಆಗೋದು. ಬಟ್ ಅತಿಯಾದ ಏನು ಹೆಚ್ಚಿಗೆ ಆಗಿರ್ತಕ್ಕಂಥ ಭೂಮಿಯ ಕಿರಣಗಳು, ಸೂರ್ಯನ ಕಿರಣಗಳು ಏನಿರ್ತಾವಲ್ಲ ಭೂಮಿಗೆ ತಾಕಿದ ನಂತರ ವಾಪಸ್ ಹೋಗ್ಬೇಕಲ್ಲ, ಆ ವಾಪಸ್ ಹೋಗ್ತಕ್ಕಂಥ ರಿಫ್ಲೆಕ್ಟೆಡ್ ರೇಸ್ ಅಂತ ಏನ್ ಕರಿತೀವಲ್ಲ ಅದನ್ನ ಈ ಅನಿಲಗಳು ಹಿಡಿದಿಟ್ಕೊಳ್ತವೆ. ಅಂದ್ರೆ ಸಾಂದ್ರತೆ ಜಾಸ್ತಿ ಇರೋದು ಅನಿಲಗಳು ಹಿಡಿದಿಟ್ಕೊಳ್ತವೆ. ಅಂದ್ರೆ ಇದು ಒಂಥರ ಏನೋ ಕಲ್ಲಿದ್ದಲ ಆಯ್ತು ಅಥವಾ ಯಾವ್ದಾದ್ರು ಕರಿ ವಸ್ತುಗಳನ್ನ ನಾವು ಮುಟ್ಟಿದಾಗ ಬಿಸಿಲಾಗ ಶಾಖ ಜಾಸ್ತಿ ಇರ್ತದೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಅಬ್ಸರ್ವ್ ಮಾಡ್ಕೊಳ್ತವೆ. ಆ ರೀತಿಯಾಗಿ ಈ ಅನಿಲಗಳೆಲ್ಲ ಈ ಹಿಂದಕ್ಕೆ ಹೋಗ್ತಕ್ಕಂತ ಕ್ಷಾಕಿರಣಗಳನ್ನ, ಸೂರ್ಯನ ಕಿರಣಗಳನ್ನ ಹಿಡಿದಿಟ್ಕೊಂಡಿರೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದಕ್ಕಾಗಿ ನಾವು ಈಗ ಸರಾಸರಿ ಹೇಳ್ಬೇಕಂದ್ರೆ ಸರ್ ಓವರ್ ಆಲ್ ನಮಗೆ 0.86 ಅಂದಾಜು 1 ಡಿಗ್ರಿ ಈ ಗ್ಲೋಬಲ್ ವಾರ್ಮಿಂಗ್ ಆಗ್ಬಿಟ್ಟಿದೆ. ಪ್ರಪಂಚದಾದ್ಯಂತ 1 ಡಿಗ್ರಿ ತಾಪಮಾನ ಜಾಸ್ತಿ ಆಗಿದೆ. ಕೇಳಕ್ ಒಂದೇ ಡಿಗ್ರಿ ಅಂತ ಕಡಿಮೆ ಅನ್ಸುತ್ತೆ ಸರ್ ಸಂಖ್ಯೆ, ಆದರೆ ಇದರದ್ದು ಇಫೆಕ್ಟ್ ಎಷ್ಟಿದೆ ಅಂತಂದ್ರೆ ಅಂಟಾರ್ಕ್ಟಿಕದಲ್ಲಿ ಈ ಎಲ್ಲ ಇದೆಲ್ಲ ಮಂಜುಗಡ್ಡೆ ಓಷನ್ದಲ್ಲಿ ಅಂಟಾರ್ಕ್ಟಿಕ್ ಓಷನ್ದಲ್ಲಿ ಮಂಜುಗಡ್ಡೆ ಕರಿಗೆ ಸಮುದ್ರದ ಮಟ್ಟ ಜಾಸ್ತಿ ಆಗ್ತಾ ಇದೆ. ಒಂದು ಪ್ರಿಡಿಕ್ಷನ್ ಇದೆ ಸರ್, ಇನ್ನೇನು 2050 ಅಥವಾ 2100 ಅಂದ್ರೆ ಈ ಒಂದು ಶತಮಾನದ ಅಂತ್ಯದಲ್ಲಿ ಒಂದು ಸಮುದ್ರದ ಹತ್ರ ಇರತಕ್ಕಂತ ಕೆಲವೊಂದು ಪ್ರದೇಶಗಳು 50 ನಗರಗಳು ದೇಶಗಳು ಮುಳುಗ್ತಾವ ಅನ್ನೋದೊಂದು ಪ್ರಿಡಿಕ್ಷನ್ ಇದೆ. ಈ ರೀತಿಯಾಗಿ ಹೌದು ಹೌದು ಈ ರೀತಿಯಾಗಿ ವಾತಾವರಣ ವೈಪರೀತ್ಯ ಆಗುತ್ತೆ. ಅಂದ್ರೆ ಇದು ಒಂದು ಪ್ರಮುಖ ಕಾರಣ, ಇದು ಒಂದು ಪ್ರಮುಖ ಕಾರಣ. ಸೊ ಇಂಧನ ನಾವು ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಒಂದು, ಅದ್ರ ಜೊತೆಗೆ ಆಟೋಮೊಬೈಲ್ ಇಂಡಸ್ಟ್ರಿ. ಮೊದಲೆಲ್ಲ ನಾವು ಸೈಕಲ್ ಹೊಡೆಯೋರು, ಈಗೆಲ್ಲ ಪ್ರತಿಯೊಬ್ಬರೂ ಬೈಕ್ ಬೈಸಿಕಲ್ ಅಂತಾರೆ, ಕಾರ್ ಅಂತಾರೆ. ಹಿಂಗಾಗಿ ವಾಹನಗಳ ಸಂಖ್ಯೆ ಜಾಸ್ತಿ ಆಯ್ತಾ, ಅವುಗಳಿಂದ ಬಿಡ್ತಕ್ಕಂಥ ಅನಿಲಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋದ್ ಇತ್ತೀಚೆಗೆ. ಸಾಕಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗೋದ್ರಿಂದ ಈಗ ಮಳೆನೂ ಆತರ ಬದಲಾವಣೆ ಆಗಿಬಿಟ್ಟಿದೆ. ಮಳೆನೂ ಒಂದ್ ಹೊಲಕ್ಕಾದ್ರೆ ಇನ್ನೊಂದ್ ಹೊಲಕ್ಕೆ ಮಳೆ ಆಗೋದಿಲ್ಲ. ಇಲ್ಲೇ ಒಂದ್ ಕಿಲೋಮೀಟರ್ ಮಳೆ ಆಗಿರುತ್ತೆ, ಇನ್ನೊಂದ್ ಕಿಲೋಮೀಟರ್ ಮಳೆ ಇರೋದಿಲ್ಲ. ಇದು ಎಲ್ಲ ಅದೇ ವಾತಾವರಣದ ವೈಪರೀತ್ಯನೇ ಮೇಜರ್ ಆಗಿ ನಮ್ಮ ಅಗ್ರಿಕಲ್ಚರ್ ದಲ್ಲಿ ಸರ್. ವಾತಾವರಣದ ವೈಪರೀತ್ಯ ಯಾವ ರೀತಿಯಾಗಿ ಇಫೆಕ್ಟ್ ಆಗುತ್ತಂದ್ರೆ, ಒಂದ್ ಕಡೆ ಅತಿವೃಷ್ಟಿ, ಇನ್ನೊಂದ್ ಕಡೆಗೆ ಅನಾವೃಷ್ಟಿ, ಎರಡೂ ನಮ್ಮ ಕೃಷಿಗೆ ಅನುಕೂಲಕರ ಅಲ್ಲ. ಹಿಂಗಾಗಿ ಸ್ವಲ್ಪ ವಾತಾವರಣದ ವಿಷಯವನ್ನ ತಿಳ್ಕೊಂಡು ಕೃಷಿಯನ್ನು ಮಾಡತಕ್ಕಂಥದ್ದು ಒಳ್ಳೇದು ನಮ್ಮ ರೈತರು. ಈಗ ನೋಡ್ರಿ, ಅತಿವೃಷ್ಟಿ ಅನಾವೃಷ್ಟಿ ಇದು ಕೃಷಿ ಮೇಲೆ ಯಾವ ರೀತಿ ಪ್ರಮಾಣ ಬೀರ್ತದೆ ಸ್ವಲ್ಪ ಹೇಳಿ. ನೀರು ಮತ್ತು ಮಣ್ಣು ಸಂರಕ್ಷಣಾ ವಿಧಾನಗಳಿರ್ಬೋದು, ಜೊತೆಗೆ ಈಗ ಅಕಾಲಿಕ ಮಳೆಯಿಂದ ಕೆಲವೊಂದು ಬೆಳೆಗಳ ಮೇಲೆ ಕೆಟ್ಟ ಪರಿಣಾಮ ಆಗ್ತವೆ. ಹತ್ತಿ ನೋಡ್ರಿ, ಹತ್ತಿ ಏನಾಗಿತ್ತು, ಹೋದ ವರ್ಷ ಎಲ್ಲ ಸಾಕಷ್ಟು ಮಳೆ ಬಿದ್ದ್ಬಿಡ್ತು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ. ಆಗಸ್ಟ್ ಅಕ್ಟೋಬರ್ ತಿಂಗಳೆಲ್ಲ ಮಳೆ ಬಿದ್ದು ಹತ್ತಿ ಹಾಳಾಗೋಗ್ಬಿಡ್ತು. ಈಗ ಅಕಾಲಿಕ ಮಳೆ ಇರ್ಬೋದು, ಅತಿವೃಷ್ಟಿ ಅನಾವೃಷ್ಟಿಯಿಂದ ಏನೇನು ಕೆಟ್ಟ ಪರಿಣಾಮಗಳು ಬೆಳೆಗಳ ಮೇಲೆ ಆಗ್ತಂತಿರ್ತಾವ ಸರ್? ಈಗ ಅಕಾಲಿಕ ಮಳೆದಿಂದ ನಾವು ನಮ್ಗೇನಾರ ಆ ತರ ಇದೆ ಅಂತಂದ್ರೆ, ನಾವು ನೀರು ಮತ್ತೆ ಮಣ್ಣನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲವೊಂದು ಪದ್ಧತಿಗಳನ್ನ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಅದರಲ್ಲಿ ನಾವು ಏನು ಕಡಿಮೆ ಅಳವಿರತಕ್ಕಂಥ ಮಣ್ಣಿನ ಮಿಶ್ರಣದಲ್ಲಿ 8-10 cm ಅಂತರದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಸಾಲುಗಳನ್ನು ತೆಗಿಬೇಕಂತ ಹೇಳ್ತೀವಿ ಸರ್ ನಾವು. ನಂತರ 10x10 m ಅಂತರದಲ್ಲಿ ಚೌಕ ಮಡಿಗಳನ್ನು ಮಾಡಿ ಆ ಬರ್ತಕ್ಕಂಥ ನೀರನ್ನ ಮಳೆ ನೀರನ್ನ ಹಿಂಗಿತಂಕ ಮಾಡ್ತಕ್ಕಂಥದ್ದು. ಈಗ ನಾವು ಕೊಳವೆ ಬಾಯಿಯನ್ನ ಹಿಂಗ್ಸಕ್ಕಂಥದ್ದನ್ನು ಮಾಡ್ತೀವಿ ಸರ್ ನಾವು, ಇತ್ತೀಚೆಗೆ ತುಂಬಾ ಹೇಳ್ತಾ ಇದೀವಿ. ಅಂತರ್ಜಲ ಹಂಗೇನಾದ್ರೂ ನಾವು ಬಿತ್ತಬೇಕಾದ ಸಮಯದಲ್ಲಿ ಒಣ ಭೂಮಿಯಲ್ಲಿ ಬಿತ್ತಬೇಕಾದ ಪರಿಸ್ಥಿತಿ ಬಂತಂದ್ರೆ ಅಂತ ಆಯ್ಕೆ ಮಾಡಿರ್ತಕ್ಕಂಥ ಬೀಜ ಅದು ಯಾವುದೇ ಇರಲಿ ಸರ್, ಜೋಳ ಇರಲಿ, ಹತ್ತಿ ಇರಲಿ, ತೊಗರಿ ಇರಲಿ, ಪ್ರತಿಯೊಂದು ಇರಲಿ, ಅದಕ್ಕೆ 2% ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಶೇಕಡ 2ರ ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ನೆನೆಸಿಟ್ಬಿಟ್ಟು ಬಿತ್ತೋದು ತುಂಬಾ ಸೂಕ್ತ ಸರ್. ಬೈ ಚಾನ್ಸ್ ನಮ್ ಕ್ಯಾಲ್ಸಿಯಂ ಕ್ಲೋರೈಡ್ ಸಿಗ್ಲಿಲ್ಲ ಅಂತಂದ್ರೆ ಅಟ್ ಲೀಸ್ಟ್ ಆಕಳದ ಗಂಜಲ ಸಿಗ್ತದೆ. ಅದರ ಶೇಕಡ 10ರ ಗಂಜಲದಲ್ಲಿ ಬೀಜಗಳನ್ನ ನೆನೆಸಿಟ್ಟು ಒಂದ್ ರಾತ್ರಿ ಕಾಲ ಇವುಗಳನ್ನ ಬಿತ್ತಕ್ಕಂಥದ್ದಾದ್ರೆ ಈ ಹಸಿ ಮಣ್ಣಿಗೆ ಆಲ್ರೆಡಿ ನೀರ್ ತಗೊಂಡಿರ್ತಾವ ಸರ್, ನೀರಿನಲ್ಲಿ ನೆನೆಟ್ಟಿರ್ತೀವಿ ನಾವು, ತುಂಬಾ ಅಂದ್ರೆ ಮೊಳಕೆ ಬರ್ತಕ್ಕಂಥ ಚಾನ್ಸಸ್ ಬಹಳ ಇರುತ್ತೆ. ಈ ಒಂದು ಒಣ ಮಣ್ಣಿನಲ್ಲಿ ಸಹಿತ ನಾವು ಮುಂಚಿತವಾಗಿ ಇದನ್ನ ಪ್ರಾಕ್ಟೀಸ್ ಮಾಡಿ ಬಿತ್ತಿದ್ರೆ ಸೊ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕೆಲವೊಂದು ರೈತರು ಮಾಡಬೇಕು. ಸಪೋಸ್ ನಮ್ಗೇನಾದ್ರೂ ಮಳೆ ಬರೋದು ಲೇಟ್ ಆಗುತ್ತೆ ಅಂತ ನಮ್ಮ ಮುನ್ಸೂಚನೆಯಿಂದ ಗೊತ್ತಾದ್ರೆ, ಈಗ ಭತ್ತನೇ ನಾಟಿ ಮಾಡ್ತಕ್ಕಂಥದ್ದು, ನಾಟಿನೇ ಯಾಕೆ ಮಾಡಬೇಕು, ನೇರ ಬಿತ್ತನೆ ಮಾಡಬಹುದಲ್ಲ. ಮುಂಚಿತವಾಗಿ 1-1.5 months ಮುಂಚಿತವಾಗಿ ನಾವು ನೇರ ಬಿತ್ತನೆಯನ್ನು ಮಾಡಿಕೊಂಡು ಮಳೆ ಬಂದಾಗ ಬರಲಿ ಅಥವಾ ಕಾಲುವೆ ನೀರು ಬಂದಾಗ ಸಹಿತ ನಾವು ತೆಳ್ಳಗೆ ನೀರು ಕೊಟ್ಕೊಂಡು ಭತ್ತವನ್ನು ಸಹಿತ ಸಮಾನಾಂತರವಾಗಿ ಅಷ್ಟೇ ಇಳುವರಿ ಪಡಿಬಹುದು ಸರ್. ಅದನ್ನ ನಾವು ವಿಶ್ವವಿದ್ಯಾಲಯದಿಂದ ಪ್ರೂವ್ ಮಾಡಿಬಿಟ್ಟಿದ್ದೀವಿ ನಾವು. ಇನ್ನು ಅಕಾಲಿಕ ಮಳೆ ಬೈ ಚಾನ್ಸ್ ಹೆಚ್ಚು ಅಕಾಲಿಕ ಮಳೆಗಳು ಬಹಳ ಆಗ್ತದೆ. ಹೌದು ಸರ್, ಈಗ ಸದ್ಯ ಹೇಳ್ಬೇಕಂದ್ರೆ ಕೆಲವರು ಹತ್ತಿ ಬಿತ್ತಿದ್ದಾರೆ ಸರ್, ಬಿತ್ತಿದರೆ 1 ಹತ್ರ ಇದೆ, ಅಲ್ಲಲ್ಲಿ ಅಲ್ಲಲ್ಲಿ ಗಿಡ ಹೇಳ್ಬೇಕಂದ್ರೆ ಕೆಲವರು ಹತ್ತಿ ಬಿತ್ತಿದ್ದಾರೆ ಸರ್, ಬಿತ್ತಿದರೆ 1 ಹತ್ರ ಇದೆ, ಅಲ್ಲಲ್ಲಿ ಅಲ್ಲಲ್ಲಿ ಗಿಡ ನೀರ್ ನಿಂತ್ಬಿಟ್ಟು ಬಾಡ್ತಾ ಇದಾವ ಸರ್. ಅದಕ್ಕೆ ಏನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ನೀರನ್ನ ಬಸಿ ತೆಗೆದ್ಬಿಟ್ಟು ಶೇಕಡ 1% 19-19-19 ಇವೇನು ಗೊಬ್ಬರ ಬರುತ್ತೆ ಸರ್, ಹೆಂಪಿಗೆ 94 ಅಂತ ನೀರ್ನ ಕರೆಸ್ತಕ್ಕಂಥ ಗೊಬ್ಬರವನ್ನ ಅಂದ್ರೆ ಬೆಳೆಯ ಒಂದು ಹಂತವನ್ನು ಹಿಡ್ಕೊಂಡು ಈಗ ಸದ್ಯ ಆದ್ರೆ 2 kg 1 19-19 ಸಿಂಪಡಣೆ ಮಾಡಬೇಕಾಗುತ್ತೆ. ನಂತರ ಸ್ವಲ್ಪ ಯಾವಾಗ 1-2 ಬೆಳೆ ಇದ್ದಾಗ ಈ 19-19 ಜೊತೆಗೆ 1% ಅಂದ್ರೆ ಅಗೇನ್ ಮತ್ತೆ 2 kg ಅಥವಾ 4 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಸಿಂಪಡಣೆ ಮಾಡ್ತಕ್ಕಂಥದ್ದು ಒಳ್ಳೇದು. ಇದು ಒಂದು ಸರ್. ನಂತರ ಬುಡದಲ್ಲಿ ಒಂದು ರೋಗಾಣು ಕಾರಣ ಸರ್, ಅದಕ್ಕೆ ಸರುಗು ರೋಗ ಬರುತ್ತೆ, ಅದನ್ನ ಹೋಗ್ಲಾಡಿಸ್ಬೇಕಂತಂದ್ರೆ ನಾವು 2% ಕಾರ್ಬನ್ ಡೈಜಿಮ್ ಆಯ್ತು ಅಥವಾ 3 ಕ್ಯಾಪ್ಟನ್ ಸರ್ 1 ನೀರಿಗೆ ಬೆರೆಸ್ಕೊಂಡ್ಬಿಟ್ಟು ಯಾವ ಗಿಡ ಅದು ಬಾಡ್ತಾ ಇದೆಲ್ಲ ಅದರ ಬಡ್ಡೆಗೆ ಹಾಕ್ಬೇಕಾಗತ್ತೆ. ಸೊ ಆ ರೀತಿಯಾಗಿ ನಾವು ಮಾಡೋದ್ರಿಂದ ಆ ನಿಂತ ನೀರಿನಲ್ಲೂ ಸಹಿತ ನಾವು ಇದನ್ನ ಹಾಕಿದ್ರೆ ಮಾತ್ರ ನಾವು ಅದನ್ನ ತಡೆಗಟ್ಟಕೊಳ್ಳಿಕ್ಕೆ ಆಗುತ್ತೆ ಸರ್, ಇಲ್ಲಾಂತಂದ್ರೆ ಗಿಡ ಸತ್ತೋಗುತ್ತೆ. ಸೊ ಈ ರೀತಿಯಾಗಿ ಒಂದು ಗಿಡದ ಬಡ್ಡೆಗೆ 2-3 gram ಕ್ಯಾಪ್ಟನ್ ಅಥವಾ 2 ಕಾರ್ಬನ್ ಡೈಜಿಮ್ನ ಬಡ್ಡೆಗೆ ಹಾಕೋದು, ಅಥವಾ ಈ 19-19 ಏನ್ ಹೇಳಿದ್ನಲ್ಲ ಸರ್, 2 kg 4 kg ತನ ಬೆಳೆ ಹಂತದ ಮೇಲೆ ಹೋಗ್ತದೆ, ಅದನ್ನ ಸಿಂಪಡಣೆ ಮಾಡ್ತಕ್ಕಂಥದ್ದು ತಪ್ಪದೇ ಮಾಡ್ಬೇಕಾಗತ್ತೆ. ಇದು ಮೆಣಸಿನಕಾಯಿಗೂ ಅನುಗುಣವಾಗ್ತದೆ, ಹತ್ತಿಗೂ ಅನುಗುಣವಾಗುತ್ತೆ. ಯಾವಾಗ ಮಳೆ ಬಂದು ಅತಿಯಾಗಿ ಗಿಡ ಅಲ್ಲಲ್ಲಲ್ಲಿ ಒಣಗ್ತಾ ಇದೆ ಅಂತಂದ್ರೆ ಬಡ್ಡೆಗೆ ನಾವು ಔಷಧಿಯನ್ನ ಹಾಕ್ಬೇಕು. ಈಗ ಸಾಮಾನ್ಯವಾಗಿ ರೈತರೆಲ್ಲ ಬಸಿಗಾಲುವೆಗಳ ಮುಖಾಂತರ ಅತಿಯಾದ ಒಂದು ನೀರನ್ನ ಹೊರಗೆ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ವಿಶೇಷವಾಗಿ ಹತ್ತಿ ಬೆಳೆಯಲ್ಲಿ, ಹತ್ತಿ ಬೆಳೆ ಬಹಳಷ್ಟು ಇದು ನೀರಿಗೆ ತಡ್ಕೊಳ್ತಕ್ಕಂಥ ಬೆಳೆ ಅಲ್ಲ ಇದು. ಜಾಸ್ತಿ ನೀರು ನಿಂತಂದ್ರೆ ಒಣಗಿ ಹೋಗುವಂತ ಸಾಧ್ಯತೆ ಇರುತ್ತೆ. ಹತ್ತಿ ಆಯ್ತು, ತೊಗರಿ ಬೆಳೆ ಆಯ್ತು, ಅದಕ್ಕೆ ಅದೊಂದು ಮಾಡ್ಬೇಕಾಗತ್ತೆ. ಈಗ ನಾವು ಅಲ್ಲಲ್ಲೇ ಕೇಳ್ತಿರ್ತೇವೆ, ವಿಶೇಷವಾಗಿ ಆ ವಾತಾವರಣದ ಮುನ್ಸೂಚನೆಯನ್ನು ತಿಳ್ಕೊಳ್ಳಕ್ಕೆ, ಹವಾಮಾನ ಮುನ್ಸೂಚನೆ ತಿಳ್ಕೊಳ್ಳಕ್ಕೆ ಹಲವಾರು ಒಂದು ಈಗ ಆ್ಯಪ್ಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರ ಸ್ವಲ್ಪ ಅದ್ರ ಬಗ್ಗೆ ಹೇಳ್ತೀರಿ ರೈತರಿಗೆಲ್ಲ? ಎಸ್ ಸರ್, ಕೆಲವೊಂದು ಆ್ಯಪ್ ಇದಾವೆ ಸರ್, ನಮ್ಮ ಗೌರ್ಮೆಂಟ್ ಏಜೆನ್ಸಿ ಆ್ಯಪ್ಗಳನ್ನು ಸಹಿತ ಇದಾವೆ. ಮೇಘದೂತ್ ಅಂತೇಳಿ, ಮೌಸಮ್ ಅಂತೇಳಿ, ಹಾಗೂ ದಾಮಿನಿ ಅಂತ ಮೂರು ಇಂಪಾರ್ಟೆಂಟ್ ಆ್ಯಪ್ ಇದಾವೆ ಸರ್. ಇದನ್ನ ನಮ್ಮ ನಾರ್ಮಲಿ ರೈತರು ಎಲ್ಲರಿಗೂ ಪ್ಲೇಸ್ಟೋರ್ ಅಂತ ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಪ್ಲೇಸ್ಟೋರ್ ಇರ್ತಕ್ಕಂಥದ್ರಲ್ಲಿ ಈ ದಾಮಿನಿ, ಮೇಘದೂತ ಮತ್ತೆ ಇದೇನು ಹೇಳದ್ನಲ್ಲ ಮೌಸಮ್ ಅಂತ, ಇವುಗಳನ್ನ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ ಸರ್. ಆ ಆ್ಯಪ್ನಲ್ಲಿ ನಮಗೆ ಎಲ್ಲಾ ಇನ್ಫಾರ್ಮೇಶನ್ ಅಪ್ಡೇಟ್ ಆಗಿರುತ್ತೆ. ಅಂದ್ರೆ ವಾತಾವರಣ ವಿಶೇಷತೆ, ಯಾವಾಗ ಮಳೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಅದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಇದು ಗೌರ್ಮೆಂಟ್ ಏಜೆನ್ಸಿಯಿಂದ ಡೆವಲಪ್ ಮಾಡಿರ್ತಕ್ಕಂಥ ಮೂರು ಆ್ಯಪ್ಗಳು. ಇನ್ನು ಕೆಲವೊಂದು ಪ್ರೈವೇಟ್ ಏಜೆನ್ಸೀಸ್ ಮಾಡಿದ್ದಾರೆ ಸರ್, ಸ್ಕೈಮೆಟ್ ಅಂತೇಳಿ, ಮಿಟಿಯೋ ಬ್ಲೂ ಅಂತೇಳಿ. ಈ ನಮ್ಮ ರೈತರು ಈ ಆ್ಯಪ್ಗಳನ್ನ ಸ್ವಲ್ಪ ಡೌನ್ಲೋಡ್ ಮಾಡಿಕೊಂಡು ಅವಾಗವಾಗ ವಾತಾವರಣ ಮಳೆ ಪ್ರಮಾಣವನ್ನ ಸಹಿತ ತಿಳ್ಕೋಬಹುದು ಸರ್. ಮತ್ತೊಂದು ವರುಣ ಮಿತ್ರ ಒಂದು ಏನೋ ನಂಬರ್ ಅನ್ನು ಕೊಡ್ತಿರ್ತಾರೆ, ಅದ್ರ ಬಗ್ಗೆ ಫೋನ್ ಮಾಡಿ ತಿಳ್ಕೋಬಹುದು ಅಂತ ಹೇಳ್ತಿರ್ತಾರೆ, ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಈ ವರುಣ ಮಿತ್ರ ಅಂತಕ್ಕಂಥದ್ದು ಈಗ ಒಂಥರ ಕಾಲ್ ಸೆಂಟರ್ದು ನಾವು ಫೋನ್ ಮಾಡಿ ಕೇಳ್ತಕ್ಕಂತ ಒಂದು ಇದು ಸರ್, ಫೋನ್ ನಂಬರ್ ಪದ್ಧತಿ. ಸೊ ಅದ್ರ ನಂಬರ್ ಬಂದು 9243345433 ಅಂತೇಳಿ ಸರ್. ವರುಣ ಮಿತ್ರ ಒಂದು ಕಾಲ್ ಸಂಖ್ಯೆ, 9243345433 ಅಂತ ಸರ್. ಇದಕ್ಕೆ ನಾವು ಫೋನ್ ಮಾಡಿ ಕೇಳಿದಾಗ ಕಾಲ್ ಸೆಂಟರ್ ತರ ಸರ್, ಅವ್ರು ಯಾವಾಗ ಮಳೆ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಇನ್ಫಾರ್ಮೇಶನ್ ಇದನ್ನ ಕೊಡ್ತಾರೆ ಸರ್. ಡಾಕ್ಟರ್ ಶ್ರೀನಿವಾಸ್ ಅವರು, ನಿಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಹವಾಮಾನ ಅಭ್ಯಾಸ ಕೇಂದ್ರ, ಹವಾಮಾನ ಸ್ಟಡಿ ಸೆಂಟರ್ ಅಂತ ಒಂದಾಗಿ, ಅದರದ ವೈಶಿಷ್ಟ್ಯತೆ ಏನು, ಏನು ಕಾರ್ಯಚಟುವಟಿಕೆ ಯಾವ ರೀತಿ ಮಾಡ್ತಾ ಇದೆ ಸರ್? ಒಂದು ಕೇಂದ್ರದ ಸ್ಥಾಪನೆ ಆಗಿರ್ತಕ್ಕಂಥ, ಅಂದ್ರೆ ಯಾಕೆ ಮಾಡಿದೀವಿ ಅಂತಂದ್ರೆ, ವಾತಾವರಣ ವೈಪರೀತ್ಯದಿಂದ ಕೃಷಿ ಬೆಳೆಗಳ ಮೇಲೆ ಏನ್ ಪರಿಣಾಮ ಆಗುತ್ತೆ, ಆ ಕೃಷಿ ಬೆಳೆಗಳ ಮೇಲೆ ಪರಿಣಾಮ ಆದ್ರೆ ರೋಗ ಮತ್ತು ಕೀಟಗಳ ಮೇಲೆ ಯಾವ ಪರಿಣಾಮ ಜಾಸ್ತಿ ಆಗ್ತವೋ, ಏನ್ ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದೀವಿ ಸರ್. ಜೊತೆಗೆ ಆ ಒಂದು ಏನು ಪರೀಕ್ಷೆ ಮಾಡಿದಾಗ, ಸಂಶೋಧನೆ ಮಾಡಿದಾಗ ರೈತರಿಗೆ ನಾವು ಮೆಸೇಜ್ ಅನ್ನು ಇನ್ಫಾರ್ಮೇಶನ್ ಕೊಡಬೇಕಾಗುತ್ತೆ. ಆ ಒಂದು ದೃಷ್ಟಿಯಿಂದ ಆ ಸಂಸ್ಥೆಯನ್ನ ಕಳೆದ ಒಂದು 7 ವರ್ಷದಿಂದ ಸ್ಥಾಪನೆ ಮಾಡಿದ್ವಿ. ಇದರಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಈ ಮುಖ್ಯವಾಗಿ ವಾತಾವರಣ ವೈಪರೀತ್ಯ ಆಗ್ಲಿಕ್ಕೆ ಹೆಚ್ಚಿನ ಅನಿಲಗಳ ಕಾರಣ, ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮುಖ್ಯವಾಗಿದ್ದು, ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ OTC ಅಂತ ಒಂದು ಮೇಲ್ಛಾವಣೆ ಅಂತ ಒಂದು ಸ್ಟ್ರಕ್ಚರ್ ಇದೆ ಸರ್, ಓಪನ್ ಟಾಪ್ ಚೇಂಬರ್ ಅಥವಾ ತೆರೆದ ಮೇಲ್ಛಾವಣೆ ಅಂತ ಒಂದು ಸ್ಟ್ರಕ್ಚರ್ಸ್ ಇರ್ತವೆ, ಅದರೊಳಗಡೆ ನಾವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಂಪ್ ಮಾಡ್ತೀವಿ ಸರ್, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡ್ತೀವಿ. ಈಗ ನಾ 550 ಕಾರ್ಬನ್ ಡೈಆಕ್ಸೈಡ್, ಯಾಕೆ 550 ಅಂತಂದ್ರೆ, ಈಗ 2050 250 PPM ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಅನ್ನೋದು ಒಂದು ಅಂದಾಜು ಮಾಡಲಾಗಿದೆ. ಈಗ ಆಲ್ರೆಡಿ ವಾತಾವರಣದಲ್ಲಿ 415 ಇದೆ ಅಂದ್ರೆ, ಇನ್ನು ಆಲ್ಮೋಸ್ಟ್ ಇನ್ನೊಂದು 27 ವರ್ಷಕ್ಕೆ 2050 550 PPM ಆಗುತ್ತಂತ ಒಂದು ಊಹೆ ಇದೆ, ಒಂದು ಪ್ರಿಡಿಕ್ಷನ್ ಇದೆ. ಅಂದ್ರೆ ಇದರ ಜೊತೆಗೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಸರ್, ಭೂಮಿಯ ತಾಪಮಾನನೂ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ ಅಂತಂದ್ರೆ 3.5-4 degrees ಜಾಸ್ತಿ ಆಗ್ತಕ್ಕಂಥ, ಈಗ ಆಲ್ರೆಡಿ 1 degree ಜಾಸ್ತಿ ಆಗಿದೆ ಸರ್, ಇನ್ನು ಏನಿಲ್ಲ ಅಂದ್ರೆ ಅದಕ್ಕೆ 2.5-3 degrees ಜಾಸ್ತಿ ಆಗ್ತಕ್ಕಂಥ ಸಂಭಾವನೆ ಹೆಚ್ಚಿದೆ. ಸೊ ಹಿಂಗಾಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಒಂದು ತೆರೆದ ಮೇಲ್ಛಾವಣದಲ್ಲಿ ಪಂಪ್ ಮಾಡಿ ಬೆಳೆಯನ್ನು ಬೆಳಿತೀವಿ ಸರ್. ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಹತ್ತಿಯನ್ನು ಬೆಳೆದ್ವಿ ಸರ್, BT ಹತ್ತಿಯಲ್ಲಿ ಎಂಡೋಟಾಕ್ಸಿನ್ ಅಂತ ಒಂದು ವಿಷದ ಅಂಶ ಬಿಡುತ್ತೆ. ಅದು ಯಾವಾಗ ಚೆನ್ನಾಗಿ ಬೆಳೆ ಬೆಳೆದ್ರೆ ಹೆಚ್ಚಿನ ವಿಷದ ಅಂಶ ಬೆಳೆದು ಬೆಳೆ ಬರ್ತಕ್ಕಂತ ಕಾಯಿಕೊರಕದ ಮೇಲೆ ಪರಿಣಾಮ ಬೀರುತ್ತೆ. ಆ ವಿಷ ಜಾನುವಾರುಗಳಿಗೆಲ್ಲ, ಮನುಷ್ಯರಿಗೆಲ್ಲ, ಅದು ಕೀಟಕ್ಕಷ್ಟೇ, ಆ ಕಾಯಿಕೊರಕಕ್ಕೆ ಮಾತ್ರ. ನಾವು ಬಿಟಿ ಹತ್ತಿಯನ್ನ ಆ ತೆರೆದ ಮೇಲ್ಛಾವಣಿಯಲ್ಲಿ ಹಾಕಿ ಕಾರ್ಬನ್ ಡೈಆಕ್ಸೈಡ್ ಪಂಪ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ತಗೊಳುತ್ತೆ ಸರ್, ಯಾಕಂದ್ರೆ ಅದು C3 ಗ್ರೂಪ್ ಕ್ರಾಪ್ ಅಂತ ಬೆಳೀತೇವೆ ಅಂತ ಹೇಳ್ಕೊಳ್ತೀವಿ ಸರ್. C3 and C4 ಅಂತ ಎರಡು ಜಾತಿ ಬೆಳೆಗಳು ಬರ್ತವೆ. ಈ C3 ಗ್ರೂಪ್ ಬರ್ತಕ್ಕಂತ ಒಂದು ಕಾಟನ್ ಗೆ ಹೆಚ್ಚಿನ ಒಂದು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಅದು ಕುಡಿಯುತ್ತೆ ಸರ್, ಅಂದ್ರೆ ಶೇಖರಣೆ ಮಾಡ್ತದೆ, ಉಪಯೋಗ ಮಾಡ್ಕೊಳ್ಳುತ್ತೆ. ಉಪಯೋಗ ಮಾಡ್ಕೊಂಡಾಗ ಏನಾಗುತ್ತೆ ಅಂದ್ರೆ, ದಟ್ಪುಟ್ಟವಾಗಿ ಬೆಳೀತದೆ ಸರ್, ಎತ್ತರ ಬೆಳೆದು ಕಾಯಿಗಳ ಸಂಖ್ಯೆ, ಎಲೆಗಳ ಸಂಖ್ಯೆ ಜಾಸ್ತಿ ಆಗಿ 8-10% ಈಲ್ಡ್ ಜಾಸ್ತಿ ಆಗುತ್ತೆ. ನಾನಿಲ್ಲ ಅಂತ ಹೇಳಂಗಿಲ್ಲ, ಬಟ್ ಎಲೆಗಳಲ್ಲಿ ಕಾಯಿಗಳಲ್ಲಿ ಪ್ರೋಟೀನ್ ಅಂಶ ಕಡಿಮೆ ಆಗುತ್ತೆ. ಆಮೇಲೆ ನಾನು ಹೇಳಿದ್ನಲ್ಲ ಎಂಡೋಟಾಕ್ಸಿನ್ ಅಂತ, ಅದರ ಅಂಶ ಸುಮಾರು 15-25% ಕಡಿಮೆ ಆಗುತ್ತೆ ಹಿಂಗಾಗಿ ಮತ್ತೆ ಅದಕ್ಕೆ ರೋಗ ಕೀಟ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕಡಿಮೆ ವಿಷ ಇದ್ದಾಗ ಹುಳ ಬಂದು ತಿಂತಕ್ಕಂತ ಬಾಧೆ ಮಾಡ್ತಕ್ಕಂತ ಚಾನ್ಸಸ್ ಜಾಸ್ತಿ ಇದೆ ಸರ್. ಈ ಒಂದು ಅಂಶವನ್ನ ನಾವು ಪ್ರಥಮ ಬಾರಿಗೆ ಭಾರತದಲ್ಲಿ ನಾವು ಈ ಒಂದು ನಮ್ಮ ಸಂಶೋಧನೆಯಿಂದ ಕಂಡುಹಿಡಿದಿದ್ದೀವಿ ಸರ್. ಈ ರೀತಿಯಾಗಿ ಆ ಪಿಂಕ್ ಬೋಲರ್ಮ್ ಜಾಸ್ತಿ ಹಾವಳಿ ಜಾಸ್ತಿ ಆಗ್ಲಿಕ್ಕೆ ಕಾರಣ ಇದು ಒಂದು ಏನೋ ಹವಾಮಾನ ವೈಪರೀತ್ಯ. ಹವಾಮಾನದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆದಾಗ ಬಿಟಿ ಟಾಕ್ಸಿನ್ ಕಡಿಮೆ ಆಗುತ್ತೆ ಕಾಟನ್ ನಲ್ಲಿ. ಹಂಗಾಗಿ ಪಿಂಕ್ ಬೋಲರ್ಮ್ ಗುಲಾಬಿ ಕಾಯಿ ಕೊರಕ ಹೆಚ್ಚಿನ ಮಟ್ಟಿಗೆ ಬೆಳಿಲಿಕ್ಕೆ ಇದು ಒಂದು ಕಾರಣ ಸರ್. ಇದು ಮುಖ್ಯ ಕಾರಣ ಅಂತ ಹೇಳಲಾರೆ ನಾನು, ಇದು ಒಂದು ಕಾರಣ. ಸೊ ಹಿಂಗಾಗಿ ಈವನ್ ಬೇರೆ ಬೆಳೆಗಳ ಮೇಲೂ ನಾವು ಮಾಡಿದ್ವಿ ಸರ್. ಇನ್ನೊಂದು ಮುಖ್ಯ ಸಂಶೋಧನೆ ನಾವು ಮಾಡಿದ್ದಂದ್ರೆ, ಈಗ ನಮ್ಮ ರೈತರು ನಮ್ಮ ಭಾಗದಲ್ಲಿ ಅಟ್ಲೀಸ್ಟ್ ಭತ್ತವನ್ನ ನಾಟಿ ಮಾಡಿ ಮಾಡ್ತಾರೆ ಸರ್. ಹೌದು, ಭತ್ತವನ್ನ ನಾವು ಸಸಿ ಮಾಡಿ ಮತ್ತೆ ಮೇ ಏನು ಕೆಸರುಗದ್ದೆ ಮಾಡಿ ನಾವು ಮಾಡ್ತೀವಲ್ಲ, ಅಲ್ಲೇ ಒಂದು 30% ಅಷ್ಟು ನೀರು ಹೋಗುತ್ತೆ ಸರ್. ಒಂದು ಅಂದಾಜು ಹೇಳ್ತಾರೆ ಸರ್, 1 kg ನಾವು ಭತ್ತವನ್ನು ಬೆಳಿಲಿಕ್ಕೆ ಎಷ್ಟು ನೀರು ಉಪಯೋಗ ಮಾಡ್ತೀವಿ ಅಂತಂದ್ರೆ ಸುಮಾರು 4,500 liter ನೀರನ್ನ 1 kg ಭತ್ತವನ್ನ ಬೆಳಿಲಿಕ್ಕೆ ನಮ್ಮ ಭಾಗದಲ್ಲಿ ಬೆಳಿತೀವಿ. ಶಿಫಾರಸ್ ಮಾಡಿರ್ತಕ್ಕಂಥದ್ದು 2,500, ಅರ್ಧಕ್ಕರ್ಧ ಜಾಸ್ತಿ. ನಾವು ನೇರ ಬಿತ್ತನೆಯನ್ನ ಮಾಡಿಸಿದ್ವಿ ಸರ್, ನಮ್ಮ ಸಂಶೋಧನೆ ಕೇಂದ್ರದಿಂದ ಮಾಡಿಸಿ ನಮ್ಮ ವಿಶ್ವವಿದ್ಯಾಲಯದಿಂದ ಪ್ರಚಲಿತ ಮಾಡಿಸಿದ್ವಿ. ನೇರ ಬಿತ್ತನೆ ಮಾಡೋದ್ರಿಂದ ಅನಾನುಕೂಲಗಳನ್ನ ನಾವು ತಡೆಯಲಿಕ್ಕೆ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಆಗುತ್ತೆ. ಏನು ಕೊನೆಯದಾಗಿ ತಾವು ತಜ್ಞರಾಗಿ ಏನ್ ಹೇಳ್ತೀರಿ, ಹವಾಮಾನ ವೈಪರೀತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ, ಮುಂದಿನ ದಿನಗಳಲ್ಲಿ ಇದು ಏನೋ ಒಂದು ಭಯಂಕರ ಒಂದು ಸಂಕಷ್ಟವನ್ನು ಬರುವಂತ ಒಂದು ಪರಿಸ್ಥಿತಿಯನ್ನು ತರ್ತಾ ಇದೆ ಅಂತಕ್ಕಂಥ ವಿಚಾರ, ಇದನ್ನ ಈಗಿಂದಲೇ ನಾವು ಏನು ಪ್ಲಾನ್ ಮಾಡಬೇಕು ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡಲಿಕ್ಕೆ, ಬದಲಾವಣೆಯನ್ನು ಕಡಿಮೆ ಮಾಡಿ ಹವಾಮಾನ ಸಾಮಾನ್ಯ ಸ್ಥಿತಿಗೆ ಬರುವಂತೆ ಮಾಡ್ಬೇಕಾದ್ರೆ ನಾವೆಲ್ಲ ಏನು ಮಾಡಬೇಕಾಗಿದೆ ಸರ್? ಈಗ ವಾತಾವರಣ ವೈಪರೀತ್ಯ ಆಗ್ತಕ್ಕಂಥದ್ದಂತೂ ಖಚಿತ. ಈ ಒಂದು ಪ್ರದೇಶದಲ್ಲಿ ಬಿಟ್ಟು ಇನ್ನೊಂದು ಪ್ರದೇಶದಲ್ಲಿ ಅತಿವೃಷ್ಟಿ ಆಗ್ಬೋದು, ಅನಾವೃಷ್ಟಿ ಆಗೋದು ಆಗ್ತಕ್ಕಂಥದ್ದಂತೂ ಖಚಿತ. ಅದನ್ನು ತಡೆಯಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಒಟ್ಟಾರೆ ನಾವೇನ್ ಮಾಡ್ಬೇಕು, ಅನಿಲಗಳನ್ನ ನಾವು ಭತ್ತವನ್ನ ನಾಟಿ ಮಾಡಿ ನಾವು ನೀರ್ ಕಟ್ಟಿ ಬೆಳೆತವಲ್ಲ ಸರ್, ಹೆಚ್ಚಿನ ಮೀಥೇನ್ ಗ್ಯಾಸ್ ಎಮಿಷನ್ ಜಾಸ್ತಿ ಆಗೋದು ಭತ್ತದಿಂದನೇ ಸರ್. ಮೀಥೇನ್ ಕಾರ್ಬನ್ ಡೈಆಕ್ಸೈಡ್ಕ್ಕಿಂತ ಡೇಂಜರ್ ಅದು. ಈ ಗ್ಲೋಬಲ್ ವಾರ್ಮಿಂಗ್ ಅಥವಾ ನಮಗೆ ಏನು ಭೂಮಿ ಎತ್ತಸಿಟಿ ಸೌರಕ್ಷತೆಯನ್ನ ಯಾಕೆ ಯೂಸ್ ಮಾಡಬಾರ್ದು, ಆ ತರ ಒಂದು ಏನು ಒಂದು ಮನೋಭಾವನೆ ನಮ್ಮ ಸಾಮಾನ್ಯ ಜನರಲ್ಲಿ ಆಯ್ತು ರೈತರಲ್ಲಿ ಬರಬೇಕು. ಈವನ್ ಕೃಷಿಯಲ್ಲಿ ನಾವು ಮೋಟರ್ಸ್ ಆಗಿರ್ಬೋದು, ಪಂಪ್ ಸೆಟ್ ಆಗಿರ್ಬೋದು, ಕೆಲವೊಂದು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟನ್ನ ಮಾಡ್ಬೇಕಾಗತ್ತೆ. ಸೊ ಒಟ್ಟಾರೆ ನಾ ಹೇಳಬೇಕಾಗಿದ್ದಷ್ಟೇ. ಸೊ ಬರ್ತಕ್ಕಂಥ ಕೃಷಿ ಅಂದ್ರೆ ವಾತಾವರಣ ವೈಪರೀತ್ಯದಿಂದ ಬರ್ತಕ್ಕಂಥ ಅನಾನುಕೂಲ ಇದೆ ಇಲ್ಲಂತ ಹೇಳಂಗಿಲ್ಲ, ಅದನ್ನ ತಿಳ್ಕೊಂಡು ಈಗ ತಡವಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ ನೀರಿನ ಅನುಕೂಲ ಇದ್ದವ್ರನ್ನು ಸಹ ಏನ್ ಮಾಡಬಹುದು, ಕೃಷಿಯನ್ನ ಕೃಷಿ ಪರಿಣಿತರ ಒಂದು ಸಲಹೆ ಮೇರೆಗೆ ಮಾಡ್ಬೇಕಾಗತ್ತೆ. ಸಪೋಸ್ ನೀರಿನ ನಮಗೆ ಸೌಲಭ್ಯ ಇಲ್ಲ, ಸೊ ಭತ್ತವನ್ನೇ ಬೆಳಿಬೇಕನ್ನೋರು ಸಹಿತ ನೇರ ಬಿತ್ತನೆಗೆ ಹೋಗ್ರಿ. ಇಲ್ಲ ನಾನು ಬಿಟಿ ಹತ್ತಿ ಬೆಳತೇನೆ ಅಂತಂದ್ರೆ ನೀರಿನ ಅವಕಾಶ ಇದೆಯಾ ನೋಡ್ಕೊಂಡು ಮಾಡಿ. ಸೊ ಆ ರೀತಿಯಾಗಿ ಕೆಲವೊಂದು ಬದಲಾವಣೆ ಮಾಡಿಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಸರ್. ಈವನ್ ಬೈ ಚಾನ್ಸ್ ನಾನು ಬೆಳೆದಿದ್ದೀನಿ, ಈಗ ತೊಗರಿ ಬೆಳೆದೀನಿ, ಮಳೆ ಬಂತು ಅಂತಂದ್ರೆ ಹೂ ಉದುರೋದು ಅವೆಲ್ಲ ಶುರುವಾಗುತ್ತೆ, ಅವಾಗ ಏನ್ ಮಾಡ್ಬೇಕು ಅನ್ನೋದನ್ನು ಸಹಿತ ನಾನು ಆಗ್ಲೇ ಹೇಳಿದೆ. ಸೊ ಅತಿಯಾದ ಕೀಟನಾಶಕ ಬಳಸುವುದು ಒಂದು ಕಾರಣ ಪರಿಸರ ಒಂದು ಕಲುಷಿತ ಆಗ್ಲಿಕ್ಕೆ. ಹೌದು ಸರ್, ಹೌದು ಸರ್. ಒಳ್ಳೆಯದು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು, ಇದುವರೆಗೂ ಹವಾಮಾನ ವೈಪರೀತ್ಯ, ಹವಾಮಾನ ಮತ್ತು ವಾತಾವರಣ ಅಂದ್ರೆ ಏನು, ಯಾವ ರೀತಿ ಬದಲಾವಣೆ ಆಗ್ತಾ ಇದೆ, ಕಾರಣಗಳೇನಂತಕ್ಕಂಥ ವಿಚಾರ ಹೇಳಿದ್ರಿ. ಜೊತೆಗೆ ಕೃಷಿಯೊಳಗೆ ಏನು ಒಂದು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದ್ರ ಮುಖಾಂತರ ಹವಾಮಾನ ವೈಪರೀತ್ಯವನ್ನು ಹವಾಮಾನ ಬದಲಾವಣೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಸಹ ಹೇಳಿದ್ರಿ. ರೈತ ಬಾಂಧವರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿಯ ಮೇಲೆ ಹವಾಮಾನ ಬದಲಾವಣೆಯ ವ್ಯತಿರಿಕ್ತ ಪರಿಣಾಮಗಳು ಕುರಿತು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿ ಜಿ ಬಾವಲತ್ತಿ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕನ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ

ಅಮರೇಶ್ ಆಶೇಹಾಳ್ ಅವರಿಂದ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ನವಣೆಯ ಸಂಸ್ಕರಣೆ ಹಾಗೂ ಮೌಲ್ಯವರ್ಧನೆ ಕುರಿತು ಆಹಾರ ತಜ್ಞರಾದ ಡಾ ಉದಯ್ ಕುಮಾರ್ ನಿಡೋಣಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು. ಇದಾಗಿತ್ತು ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800-4258330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಇದೊಂದು ಪ್ರಕಟಣೆ. ಶೈಕ್ಷಣಿಕ ವರ್ಷ 2025-26 ಸಾಲಿಗೆ 9 ಹಾಗೂ 11 ತರಗತಿಗಳ ಪ್ರವೇಶಕ್ಕೆ ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಮುದ್ಗಲ್ ಶಾಲೆಯ ಆಯ್ಕೆ ಪರೀಕ್ಷೆಯ ಪ್ರವೇಶ ಪತ್ರಗಳು ಆನ್ಲೈನ್ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು, ಅರ್ಜಿ ಸಲ್ಲಿಸಿದ ಎಲ್ಲಾ ಅಭ್ಯರ್ಥಿಗಳು ಆನ್ಲೈನ್ ಲಿಂಕ್ https://cbseitms.rcil.gov.in/nvs-class9-class11 ಅನ್ನು ಬಳಸಿ ಆನ್ಲೈನ್ ಮುಖಾಂತರ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಈ ಮೂಲಕ ಸೂಚಿಸಲಾಗಿದೆ. ಪರೀಕ್ಷೆಯ ದಿನಾಂಕ 8/2/2025 ಶನಿವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1:30 ನಡೆಸಲಾಗುವುದು. ಅರ್ಜಿ ಸಲ್ಲಿಸಿರುವ ಎಲ್ಲಾ ಅಭ್ಯರ್ಥಿಗಳು ಪ್ರವೇಶ ಪತ್ರದೊಂದಿಗೆ ದಿನಾಂಕ 8/2/2025 ಶನಿವಾರದಂದು ತಪ್ಪದೇ ಪರೀಕ್ಷೆಗೆ ಹಾಜರಿರಲು ಪ್ರಾಂಶುಪಾಲರು ಪಿಎಂ ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಮುದ್ಗಲ್ ಇವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9070343495 ಅಥವಾ 7204109046 ಈ ಸಂಖ್ಯೆಗಳಿಗೆ ಕರೆ ಮಾಡಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದ್ರಿ. ಇನ್ನು ಮುಂದೆ ಜನಪದ ಸಂಗೀತದಲ್ಲಿ ಕೇಳಿ ಭಜನಾ ಪದಗಳನ್ನು ರಾಯಚೂರು ತಾಲೂಕಿನ ಪಿ ತಿಮ್ಮಪ್ಪ ಹಾಗೂ ಸಂಗಡಿಗರಿಂದ. ಜೀವಾರ